ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. फसल आए सुरक्षित हो जाए फसल के पास हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब बोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಮಾವಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ತೋಟಗಾರಿಕಾ ತಜ್ಞರಾದ ಡಾ ಕೆಜಿ ಹೇಮಲತಾ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆಯನ್ನ. ಹಾಗಾದರೆ ಮೊದಲಿಗೆ ಕೇಳೋಣ ಮಾವಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ತೋಟಗಾರಿಕಾ ತಜ್ಞರಾದ ಡಾ ಕೆಜಿ ಹೇಮಲತಾ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾವಿನ ಬೇಸಾಯದಲ್ಲಿ ಅಧಿಕ ಒಂದು ಉತ್ಪಾದನೆಯನ್ನ ಪಡಿಬೇಕಂತಂದ್ರೆ ಹೊಸದಾಗಿ ಮಾವಿನ ಬೇಸಾಯಕ್ಕೆ ಹೋಗುವಂತ ರೈತ ಬಾಂಧವರು ಏನು ಕೆಲವೊಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನು ಅನ್ಬಹುದು ಅಥವಾ ತಾಂತ್ರಿಕತೆಗಳನ್ನು ಗಮನಿಸಿ ಬೇಸಾಯಕ್ಕೆ ಹೋಗಬೇಕಾಗತ್ತೆ. ತದನಂತರ ಈಗಾಗಲೇ ಮಾವನ್ನ ಬೆಳೆದಂಥ ರೈತ ಬಾಂಧವರು ಮಾವಿನ ತೋಟದ ನಿರ್ವಹಣೆ ಬಗ್ಗೆ ಏನು ಎಚ್ಚರಿಕೆಯನ್ನು ತಗೋಬೇಕಾಗತ್ತಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICAR ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಹೇಮಲತಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಹೇಮಲತಾ ಅವರೇ. ನಮಸ್ಕಾರ ಹೇಳಿ. ಮೊದಲನೇದಾಗಿ ನಮ್ಮ ರೈತರಿಗೆ ಮಾವಣ್ಣ ಬೆಳೆಯುವಂಥವ್ರು ಭಾಳಷ್ಟು ಇತ್ತೀಚೆಗೆ ಅಲ್ಲಲ್ಲಿ ಕೇಳ್ತಾ ಇದ್ವಿ ಮಾವಿನ ಬೇಸಾಯ ಮಾಡಬೇಕಾಗಿದೆ, ಮಾವಿನ ಹಣ್ಣು ಡಿಮಾಂಡ್ ಚೆನ್ನಾಗಿದೆ, ಮಾರ್ಕೆಟ್ ಒಳ್ಳೆ ಲಾಭ ಇದೆ ಅಂತಕ್ಕಂಥ ವಿಚಾರ. ಹೇಗೆ ಹೇಳ್ತೀರಿ ರೈತರಿಗೆ ಮಾವಿನ ಬೇಸಾಯ ಯಾವ ರೀತಿ ಲಾಭದಾಯಕವಾಗಿದೆ ಅಂತ ಹೇಳ್ತಿರ್ತಾವೆ? ಖಂಡಿತವಾಗಿಯೂ ಈ ಒಂದು ಉತ್ತರ ಕರ್ನಾಟಕ ಭಾಗದ ಒಂದು ರೀಜನ್ನು ಮಾವು ಬೇಸಾಯ ಮಾಡೋದಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಒಂದು ಬೆಳೆ, ಒಂದು ಪ್ರದೇಶ ಆಗಿದೆ. ಯಾಕೆ ನಾವು ಇಂದಿನ ದಿನಗಳಲ್ಲಿ ಇತ್ತು ಕರ್ನಾಟಕದಲ್ಲಿ ಕೋಲಾರ ಮಾವು ಬೆಳೆಗೆ ತುಂಬಾ ಫೇಮಸ್ ಅನ್ನುವಂತಹ ಒಂದು ವಾಡಿಕೆ ಇಲ್ಲಿವರೆಗೂ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಮತ್ತೆ ಚೇಂಜಸ್ ತುಂಬಾ ನಾವು ನೋಡ್ತಾ ಇರೋದ್ರಿಂದ ಇವಾಗ ಏನಾಗಿದೆ ಅಂತ ಅಂದ್ರೆ ರಾಯಚೂರು, ಬಳ್ಳಾರಿ ಈ ಉತ್ತರ ಕರ್ನಾಟಕ ಭಾಗವು ಮಾವು ಬೆಳೆಯೋದಕ್ಕೆ ತುಂಬಾ ಸೂಕ್ತವಾಗಿದೆ ದಕ್ಷಿಣ ಕರ್ನಾಟಕಕ್ಕಿಂತ. ನಮ್ಮ ಉತ್ತರ ಕರ್ನಾಟಕವು ಬೇಗ ಇಳುವರಿ ಬರುತ್ತೆ, ದಕ್ಷಿಣ ಕರ್ನಾಟಕದಲ್ಲಿ 2-3 ತಿಂಗಳು ಲೇಟಾಗಿ ಇಳುವರಿ ಬರುತ್ತೆ. ಸೊ ಮೊದಲ ಬಾರಿಗೆ ಮಾವು ಮಾರುಕಟ್ಟೆಗೆ ಬರುವಂತದ್ದು ಉತ್ತರ ಕರ್ನಾಟಕದ ಮಾವು ಹಾಗಾಗಿ ಉತ್ತರ ಕರ್ನಾಟಕದ ಮಾವಿಗೆ ಒಳ್ಳೆ ಬೆಲೆ ಸಿಗುತ್ತೆ, ಮತ್ತೆ ಮಳೆ ಕೂಡ ಅಷ್ಟು ಬೇಗ ಬರೋದಿಲ್ಲ, ಕರೆಕ್ಟ್ ಟೈಮ್ಗೆ ನಮಗೆ ಇಳುವರಿ ಸಿಗೋದ್ರಿಂದ ಹೆಚ್ಚು ಲಾಭದಾಯಕವಾಗಿದೆ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟಾಗಿ ಇದು ಮಾವು ಅಷ್ಟು ಅವ್ರಿಗೆ ಲಾಭದಾಯಕವಿಲ್ಲ ಇತ್ತೀಚಿನ ದಿನಗಳಲ್ಲಿ. ಅದು ನಮ್ಗೊಂಥರ ಈ ಕಡೆ ಭಾಗದವ್ರಿಗೆ ಒಂಥರ ಅನುಕೂಲ, ಅನುಕೂಲ ವರದಾನ ಇದು. ಈ ಭಾಗದ ಒಂದು ವಾತಾವರಣ, ಇಲ್ಲಿ ಮಣ್ಣಿನ ಗುಣ ಎಲ್ಲ ವರದಾನ ರೈತರಿಗೆ ಮಾವು ಬೆಳೆ. ಬಿಸಿಲು, ಅಧಿಕವಾದಂತಹ ಬಿಸಿಲು ತುಂಬಾನೇ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು. ಅಂದ್ರೆ ಈ ಭಾಗದ ಇರತಕ್ಕಂತ ಒಟ್ಟಾರೆ ವಾತಾವರಣ, ಮಣ್ಣು, ನೀರು, ಇಲ್ಲಿ ಗಾಳಿ, ಒಂದು ರುಚಿಕಟ್ಟಾದ ಮಾವನ್ನ ಬೆಳಿಲಿಕ್ಕೆ ಪ್ರೋತ್ಸಾಹದಾಯಕವಾಗಿದಂತೀರ ಈ ಭಾಗದಲ್ಲಿ? ಖಂಡಿತವಾಗಿಯೂ, ಮಾವಿಗೆ ತುಂಬಾ ಬಿಸಿಲಿರುವಂತಹ ಜಾಗ ಬೇಕಾಗಿರತ್ತೆ. ಹಾಗಾಗಿ ಈ ಒಂದು ಅಧಿಕವಾದ ತಾಪಮಾನ ಏನಿದೆ ಇಲ್ಲಿ, ಅದು ಮಾವು ಬೆಳೆಯಕ್ಕೆ ತುಂಬಾ ಸೂಕ್ತವಾಗಿದೆ. ಹಾಗಾಗಿ ಇಲ್ಲಿ ನಾವು ಮಾವನ್ನ ಬೆಳೆದಿದ್ದೇ ಆದಲ್ಲಿ ಬೇರೆ ಬೆಳೆಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನ ತೆಗೆಯಬಹುದು ರೈತರು. ಈಗ ಹೊಸದಾಗಿ ಮಾವಿನ ಬೇಸಾಯಕ್ಕೆ ಹೋಗುವಂತ ರೈತರು ಈ ಭಾಗಕ್ಕೆ ಯಾವ ತಳಿಯನ್ನ ಶಿಫಾರಸು ಮಾಡಲಾಗಿದೆ? ಯಾವ ತಳಿ ಚೆನ್ನಾಗಿ ಡಿಮಾಂಡ್ ಇರುವಂತ ತಳಿ, ಮಾರುಕಟ್ಟೆಯಲ್ಲಿ ಡಿಮಾಂಡ್ ಇರಬೇಕು, ಈ ಭಾಗಕ್ಕೆ ಸೂಕ್ತವಾದಂತ ತಳಿ ಇರಬೇಕು, ಜೊತೆಗೆ ರಿಸ್ಕ್ ಕಡಿಮೆ ಇರಬೇಕು ಆ ತಳಿಯನ್ನ ಬೆಳೆದಿರೋ ಅಂತ ತಳಿಗಳನ್ನ ಯಾವ ಹೇಳ್ತೀರಿ ರೈತರಿಗೆ? ಜೊತೆಗೆ ಅವರು ನಾಟಿಯನ್ನ ಮಾಡೋಕ್ಕಿಂತ ಮುಂಚೆ ಏನು ಗಮನಿಸಬೇಕು, ಏನ್ ತಪ್ಪು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ? ಮುಖ್ಯವಾಗಿರುವಂತಹ ಅಂಶ ಅಂದ್ರೆ ನಾವು ಯಾವುದೇ ಒಂದು ಬೆಳೆ, ಅದು ಮಾವು ಅಂತಲ್ಲ, ಯಾವುದೇ ಒಂದು ಬೆಳೆಯನ್ನ ನಾವು ತಗೋಬೇಕಾದಾಗ ಹೊಸದಾಗಿ ಆ ಬೆಳೆಯ ಒಂದು ಲಕ್ಷಣವನ್ನ ಕೂಲಂಕುಷವಾಗಿ ತಿಳ್ಕೊಳ್ಬೇಕು ಒಂದನೇದು. ಎರಡನೇದು ಮುಖ್ಯವಾಗಿರೋ ಅಂಶ ಅಂದ್ರೆ ನಮ್ಮ ಒಂದು ಮಣ್ಣು ಮತ್ತೆ ನೀರಿಗೆ ಇದು ಸೂಕ್ತವಾಗಿದೆಯೇ ಈ ಬೆಳೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು. ಹಾಗಾಗಿ ಯಾವ್ದಾದ್ರು ರೈತರು ಮೊದಲನೇದಾಗಿ ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಖಂಡಿತ ನೀವು ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಯನ್ನ ಮಾಡಿಸಿ ನಂತರ ನೀವು ಬೆಳೆಗೆ ಸೂಕ್ತವಾಗಿದೆಯಾ ಇಲ್ಲವೇ ಅಂತ ತಿಳ್ಕೊಂಡು ಮಾಡಿ. ಯಾಕೆಂದ್ರೆ ಈ ಕಡೆ ಭಾಗದಲ್ಲಿ ಸವಳು ಭೂಮಿ ಸ್ವಲ್ಪ ಜಾಸ್ತಿ ಇದೆ, ಮತ್ತೆ ಒಂದು ಅಡಿ ಒಂದೂವರೆ ಅಡಿ ಆದ್ಮೇಲೆ ಕಲ್ಲಿರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಂತ ಒಂದು ಪ್ರದೇಶಗಳಲ್ಲಿ ಏನಾದ್ರೂ ಅವು ಮಾವು ಹಾಕಿದ್ದೆ ಆದಲ್ಲಿ ಅವ್ರಿಗೆ ಅದು ಖಂಡಿತ ಲಾಭದಾಯಕ ಅಲ್ಲ. ಹಾಗಾಗಿ ಮಣ್ಣು ಮತ್ತೆ ನೀರು ಪರೀಕ್ಷೆ ಒಂದು ಸಲ ಮಾಡಿಸಿದ್ರೆ ನೀವು ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತಗಳನ್ನ ತಡೆಯಬಹುದು. ಮತ್ತೆ ಮುಖ್ಯವಾಗಿ ಅಂಶ, ಯಾವ ಒಂದು ತಳಿಗೆ ಲೋಕಲ್ ಮಾರುಕಟ್ಟೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆಯೋ, ಬೇಡಿಕೆ ಇದೆಯೋ, ಅದನ್ನ ನಾವು ತಗೊಳ್ಬೇಕಾಗತ್ತೆ. ನಾವು ದಕ್ಷಿಣ ಕರ್ನಾಟಕ ಕಡೆ ಹೋದಾಗ ಅಲ್ಲಿ ಆಲ್ಫೆನ್ಸೋ, ಬಾದಾಮಿ, ರಸ್ಪುರಿ, ತೋತಾಪುರಿ ಇದಕ್ಕೆಲ್ಲ ಒಳ್ಳೆ ಬೆಲೆ ಇದೆ, ಬೇಡಿಕೆನೂ ಇದೆ. ಅದೇ ನಾವು ಉತ್ತರ ಕರ್ನಾಟಕಕ್ಕೆ ಬಂದಾಗ ನಮ್ಮಲ್ಲಿ ಬೆನಿಶಾ, ದಶಹರಿ, ತೋತಾಪುರಿಗೆ ಅಷ್ಟು ಇಲ್ಲ ಇಲ್ಲಿ, ಬಟ್ ಮಲ್ಲಿಕಾ, ಚಿನ್ನರಸಂ, ಪೆದ್ದ ರಸಂ, ಸ್ವಲ್ಪ ಆಂಧ್ರ ವೆರೈಟೀಸ್ಗೆ ನಮ್ಮಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ. ಹಾಗಾಗಿ ನಮ್ಮ ಈ ಒಂದು ಲೋಕಲ್ ಸೂಕ್ತವಾಗುವಂತಹ ತಳಿಗಳನ್ನ ನಾವು ಮೊದಲನೇದಾಗಿ ಆಯ್ಕೆ ಮಾಡ್ಕೋಬೇಕು. ತಳಿಗಳನ್ನ ಒಂದು ಸಲ ಆಯ್ಕೆ ಮಾಡಿಕೊಂಡ ಮೇಲೆ ರೈತರು ಡೈರೆಕ್ಟ್ ಆಗಿ ಸಸಿಗಳನ್ನ ತಗೊಂಡ್ ಬಂದು ಖಂಡಿತವಾಗಿಯೂ ನಾಟಿಯನ್ನ ಮಾಡಬಾರದು. ಮೊದಲು ನಾವು ಯಾವ ಒಂದು ವಿನ್ಯಾಸದಲ್ಲಿ ಗಿಡಗಳನ್ನ ನಾಟಿ ಮಾಡ್ತಾ ಇದೀವಿ ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಚೌಕ ವಿನ್ಯಾಸನ, ಆಯತ ವಿನ್ಯಾಸನ, ಅತ್ರ ತ್ರಿಕೋನ ವಿನ್ಯಾಸನ, ಯಾವ ವಿನ್ಯಾಸದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡಬೇಕು ಅನ್ನೋದನ್ನ ಮೊದಲು ರೈತರು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಯಾವ ಪ್ಲಾನ್ ಯಾವ್ದಕ್ಕೆ ಸೂಕ್ತವಾಗತ್ತೆ, ಈಗ ಕಪ್ಪು ಭೂಮಿ ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಕಪ್ಪು ಭೂಮಿ, ಜೇಡಿ ಮಣ್ಣಿರಬಾರದು ಯಾವುದೇ ಕಾರಣಕ್ಕೂ, ನೀರು ಚೆನ್ನಾಗಿ ಬಸಿದು ಹೋಗುವ ರೀತಿಯಲ್ಲಿ ಇರಬೇಕು. ಅಂತ ಕಪ್ಪು ಭೂಮಿ ಇದ್ದಲ್ಲಿ ಅವರು ಸಸಿಗಳ ಅಂತರವನ್ನ ಹೆಚ್ಚಾಗಿ ನಾಟಿ ಮಾಡ್ಕೊಳ್ಳೋ ಪದ್ಧತಿ ಹೋಗ್ಬೇಕು. ಅವರು ಮಾಡಬಹುದು ಆಯತಾಕಾರ ಅಥವಾ ಸ್ಕ್ವಯರ್, ಇದರಲ್ಲಿ ಅವರು ಎರಡು ವಿಧಾನದಲ್ಲಿ ಚೌಕಾಕಾರ ಮತ್ತು ಆಯತಾಕಾರ ಪದ್ಧತಿಯಲ್ಲಿ ನಾಟಿ ಮಾಡ್ಕೋಬಹುದು. ಅದೇ ಅವರು ಮಣ್ಣು ಕೆಂಪು ಮಿಶ್ರಿತ ಮಣ್ಣಾಗಿತ್ತು, ಮತ್ತೆ ಸ್ವಲ್ಪ ಮರಳು ಮಿಶ್ರಿತ ಇತ್ತು, ನೀರು ಅಷ್ಟಾಗಿ ಹಿಡಿಯಲ್ಲ ಭೂಮಿ ಅಂತ ಪಕ್ಷದಲ್ಲಿ ಅವರು ಹೈ ಡೆನ್ಸಿಟಿ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಅವರು ತ್ರಿಕೋನಾಕೃತಿಯಲ್ಲಿ ಅವ್ರ ಸಸಿಗಳನ್ನ ನಾಟಿ ಮಾಡಿಕೊಂಡ್ರೆ ಹೆಚ್ಚು ಸಸಿಗಳನ್ನ ಕೂಡಿಸಬಹುದು, ಒಂದು ಎಕರೆ ಜಮೀನಿಗೆ ಹೆಚ್ಚು ಸಸಿಗಳನ್ನ ಕೂಡಿಸಬಹುದು, ಮತ್ತೆ ನಿರ್ವಹಣೆಯು ಸಹ ಅವ್ರಿಗೆ ತುಂಬಾನೇ ಅನುಕೂಲಕರವಾಗಿರುತ್ತೆ. ಕಳೆಯ ನಿರ್ವಹಣೆ ಇರಬಹುದು, ಸಸಿಗಳ ನಿರ್ವಹಣೆ ಅಥವಾ ಹೆಚ್ಚು ಇಳುವರಿಯನ್ನ ಪಡೆಯೋದಕ್ಕಾಗಿರಬಹುದು, ಈ ತರ ಅವರ ಅನುಕೂಲಗಳನ್ನ ಪಡ್ಕೋಬಹುದು. ಇನ್ನೊಂದು ಇದರಲ್ಲಿ ಮುಖ್ಯವಾಗಿರುವಂತಹ ಇನ್ನೊಂದು ಅಂಶ ಅಂದ್ರೆ ಎಲ್ಲಾ ಸಸಿಗಳು ಅಥವಾ ಎಲ್ಲಾ ತಳಿಗಳು ಸಹ ನಾನು ಹತ್ತಿರದಲ್ಲಿ ಹಾಕೋದಕ್ಕೆ ದೂರದಲ್ಲಿ ಹಾಕೋದಕ್ಕೆ ಸೂಕ್ತ ಇರೋದಿಲ್ಲ. ಹೌದು, ಡೆನ್ಸ್ ಪ್ಲಾಂಟಿಂಗ್ ಕೆಲವೊಂದು ತಳಿಗಳು ಮಾತ್ರ ಬರ್ತವಲ್ಲ, ತಳಿಗಳು ಅನ್ನೋದಕ್ಕಿಂತ ಕೆಳಗಡೆ ನಾವು ರೂಟ್ ಸ್ಟಾಕ್ ಅಂತ ಹೇಳ್ತೀವಿ. ಒಂದು ತಾಯಿ ಗಿಡ ಕೆಳಗಡೆ ಬೇರು, ಒಂದು ತಾಯಿ ಗಿಡ ಏನಿರುತ್ತೆ ಅದರ ಆಧಾರದ ಮೇಲೆ ನಾವು ಹೇಳ್ತೀವಿ ಈ ಒಂದು ಸಸಿಗಳು ಅಧಿಕ ಸಾಂದ್ರತೆ ಹೆಚ್ಚು ಹೈ ಡೆನ್ಸಿಟಿ ಪ್ಲಾಂಟಿಂಗ್ಗೆ ಸೂಕ್ತವಾಗಿದೆಯಾ ಅಥವಾ ಇಲ್ವಾ ಅನ್ನುವಂತಹ ಒಂದನ್ನ ನಿರ್ಧಾರ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತ ಹೇಳಿದ್ರೆ ವೆಲೈಕುಲಂಬನ್ ಅಂತ ಹೇಳಿ ಒಂದು ತಾಯಿ ಗಿಡ ಸಿಗುತ್ತೆ, ಆ ತಾಯಿ ಗಿಡವನ್ನ ಉಪಯೋಗಿಸಿ ಅದಕ್ಕೆ ಏನಾದ್ರು ಕಸಿಯನ್ನ ಕಟ್ಟಿ ಸಸಿಗಳನ್ನ ತಯಾರಿಸಿದ್ರೆ ಅಂತ ಸಸಿಗಳನ್ನ ನಾವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ಗೆ ಉಪಯೋಗಿಸಬಹುದು. ಮುಖ್ಯವಾಗಿ ಖಂಡಿತವಾಗಿ ಅವಾಗ ಏನಾಗುತ್ತೆ ಅಂದ್ರೆ ಆ ಸಸಿಗಳು ಗಿಡಗಳನ್ನ ದೊಡ್ಡದಾಗಿ ಬೆಳೆಯೋದಕ್ಕೆ ಬಿಡಲ್ಲ, ಅದರ ಬದಲಾಗಿ ಸಸಿಗಳನ್ನ ಆದಷ್ಟು ಗಿಡದ ಆಕಾರವನ್ನ ನಿರ್ದಿಷ್ಟ ಮಟ್ಟದಲ್ಲಿಟ್ಟು ಅಧಿಕ ಇಳುವರಿಯನ್ನ ಕೊಡೋದಕ್ಕೆ ಅದು ನಮ್ಗೆ ಪ್ರೋತ್ಸಾಹಿಸುತ್ತೆ. ಕಪ್ಪು ಭೂಮಿಯಲ್ಲಿ ದೂರ ದೂರ ಅಂತರದಲ್ಲಿ ಹಾಕ್ತಾ ಇದೀವಿ ಅಂದ್ರೆ ನಮ್ಗೆ ತುಂಬಾ ಜಾಗ ಇರುತ್ತೆ, ಗಿಡ ದೊಡ್ಡದಾಗಿ ಬೆಳೆಯೋದಕ್ಕೆ ನಮ್ಗೆ ಅವಕಾಶ ಬೇಕು. ಅಂತ ಸಮಯದಲ್ಲಿ ಓಲೂರ್ ಅಂತ ಹೇಳಿ ರೂಟ್ ಸ್ಟಾಕ್ ಇದೆ, ತಾಯಿ ಗಿಡ. ಆ ಗಿಡಗಳಿಗೆ ಕಸಿಯನ್ನ ಕಟ್ಟಿರುವಂತಹ ಒಂದು ಗಿಡಗಳನ್ನ ಆಯ್ಕೆ ಮಾಡಿಕೊಂಡಾಗ ಅವು ದೊಡ್ಡ ಆಕಾರದಲ್ಲಿ ಬೆಳೆಯುತ್ತೆ, ನಮ್ಗೆ ಇಳುವರಿಯನ್ನು ಸಹ ಹೆಚ್ಚಾಗಿ ತಗೋಬಹುದು. ಓಲೂರು ಕಸಿ ಕಟ್ಟಿರುವಂತಹ ಸಸಿಗಳನ್ನ ನಾನು ಅಧಿಕ ಸಾಂದ್ರತೆ ಪದ್ಧತಿಗೆ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಹೌದು, ಇದನ್ನು ತಿಳ್ಕೊಂಡು ರೈತರು ಬೇಸಾಯ ಪದ್ಧತಿಗೆ ಹೋಗಬೇಕಾಗುತ್ತೆ. ಸಸಿಗಳ ಸೆಲೆಕ್ಷನ್, ಯಾವ ತಳಿ ಬೇಕು, ಅದಕ್ಕೆ ಯಾವ ಒಂದು ಪದ್ಧತಿ, ನಾಟಿ ಪದ್ಧತಿ ಉಪಯೋಗ ಮಾಡ್ತೀವಿ, ಎಲ್ಲ ಭೂಮಿಯ ಲಕ್ಷಣ ಎಲ್ಲ ಆಧಾರದ ಮೇಲೆ ರೈತರು ತಾವು ಒಂದು ನಿರ್ದಿಷ್ಟವಾದ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ. ಅವಾಗಷ್ಟೇ ಮಾವು ನಿಜವಾಗ್ಲೂ ಅದಕ್ಕೆ ಲಾಭದಾಯಕವಾಗಿ. ಈಗ ಅಧಿಕ ಸಾಂದ್ರತೆಯಲ್ಲಿ ಮತ್ತು ನಮ್ಮ ಏನು ಹೆಚ್ಚು ಅಂತರ ಕೊಟ್ಟು ನಾಟಿ ಮಾಡತಕ್ಕಂತ ಪದ್ಧತಿಯಲ್ಲಿ ಎಷ್ಟೆಷ್ಟು ವೈಜ್ಞಾನಿಕವಾಗಿ ತಾವ್ ಏನ್ ಹೇಳ್ತೀರಿ ರೈತರಿಗೆ, ಎಷ್ಟೆಷ್ಟು ಅಂತರದಲ್ಲಿ ನಾಟಿ ಮಾಡ್ಬೇಕಂತ ಹೇಳ್ತೀರಿ? ಅಂತರ ಜಾಸ್ತಿ ನಾವು ಅಂತರ ಬೆಳೆಗಳನ್ನ ಏನಾದ್ರು ಬೆಳಿತೀವಿ, ತರಕಾರಿ ಬೆಳೆಗಳನ್ನ ನಾವು ತುಂಬಾ ರೆಕಮೆಂಡ್ ಮಾಡ್ತೀವಿ ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ. ಆದಷ್ಟು ನೀವು ತರಕಾರಿಗಳನ್ನ ಬೆಳ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ಜೋಳ, ಸಜ್ಜೆ, ತೊಗರಿ ಇದೆಲ್ಲ ಬೆಳೆಯೋ ಬದಲಾಗಿ ತರಕಾರಿ ಬೆಳೆಗಳನ್ನ ಬೆಳ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ, ಯಾಕಂದ್ರೆ ಅದು ತುಂಬಾ ಸ್ಪ್ರೆಡ್ ಆಗಿರುತ್ತೆ. ನಾವು ಕಳೆ ನಿರ್ವಹಣೆನೂ ಸಹ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ, ಮತ್ತೆ ನೆಕ್ಸ್ಟ್ ಮಡಿಕೆ ಒಡೆದಾಗ್ಲೂ ಸಹ ಗೊಬ್ಬರವಾಗಿ ಅದು ಭೂಮಿಯಲ್ಲಿ ಸೇರ್ಕೊಳ್ಳುತ್ತೆ. ಎಲ್ಲ ಅನುಕೂಲ ಇರೋದ್ರಿಂದ ಅಂತರ ಹೆಚ್ಚಾಗಿ ಕೊಟ್ಟವರು ಮಧ್ಯದಲ್ಲಿ ಯಾವ್ದಾರ ಒಂದು ಅಂತರ ಬೆಳೆಗಳನ್ನ ತರಕಾರಿ ಬೆಳೆಗಳನ್ನ ಬೆಳಿಬಹುದು. ಆತರ ಅಂತರವನ್ನ ಹೆಚ್ಚಾಗಿ ಕೊಟ್ಟಾಗ 8 ಮೀಟರ್ x 8 ಮೀಟರ್ 8 ಮೀಟರ್ x 8 ಮೀಟರ್ ಉದ್ದ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ 8 ಮೀಟರ್ 24 ಫೀಟ್ 24 ಫೀಟ್ ಅಥವಾ 7 x 7 ಮೀಟರ್ ಅಥವಾ 21 ಫೀಟ್ 21 ಫೀಟ್. ಈ ಅಂತರದಲ್ಲಿ ಏನಾದ್ರು ಅವರು ಸಸಿಗಳನ್ನ ನಾಟಿ ಮಾಡಿದ್ರೆ ಸಸಿಗಳ ಆಕಾರ ದೊಡ್ಡದಾಗಿ ಬರುತ್ತೆ, ಇಳುವರಿನೂ ಸಹ ಚೆನ್ನಾಗುತ್ತೆ, ಮಧ್ಯದಲ್ಲಿ ನಾವು ಅಂತರ ಬೆಳೆಗಳನ್ನು ಸಹ ಬೆಳ್ಕೋಬಹುದು. ಅದೇ ನಾವಿಲ್ಲ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಲ್ಲಿ ನಾವು ಪದ್ಧತಿಯಲ್ಲಿ ಹೋಗ್ತೀವಿ ಅನ್ನೋದಾದ್ರೆ 5 ಮೀಟರ್ x 5 ಮೀಟರ್ 15 ಫೀಟ್ x 15 ಫೀಟ್ ಇದರಲ್ಲಿ ಸಹ ಅವರು ಸಸಿಗಳನ್ನ ನಾಟಿ ಮಾಡ್ಕೊಳ್ಳೋದ್ರಿಂದ ಒಂದು ಹೆಕ್ಟೇರ್ಗೆ ಸುಮಾರು 400 ಸಸಿಗಳು ಕೂರುತ್ತೆ. ಹಾಗಾಗಿ ಪ್ರತಿ ಗಿಡಕ್ಕೆ ಇಳುವರಿ ಕಡಿಮೆ ಆದ್ರೂ ಸರಾಸರಿ ಇಳುವರಿ ಅವರಿಗೆ ಜಾಸ್ತಿ ಆಗುತ್ತೆ. ಈ ರೀತಿ ಅವರು ಖಂಡಿತವಾಗಿಯೂ ನಿರ್ವಹಣೆ ಮಾಡ್ಕೋಬಹುದು. ಮುಖ್ಯವಾಗಿ ಅಂದ್ರೆ ನೀರಿನ ಸೌಲಭ್ಯ ಮತ್ತೆ ಮಣ್ಣಿನ ಆಧಾರದ ಮೇಲೆನೆ ನಾವು ಮತ್ತೆ ಇದನ್ನ ಡಿಸೈಡ್ ಮಾಡ್ಬೇಕು. ಇಲ್ಲಿ ಒಂದು ವಿಚಾರ ಬಹಳಷ್ಟು ಗಮನಿಸ್ತಾ ಇದ್ದೀವಿ. ರೈತರು ಸಾಮಾನ್ಯವಾಗಿ ಹೇಳೋದೇನಂತಂದ್ರೆ, ಮಾವಿನ ಬೇಸಾಯ ಮಾಡುವಂತವ್ರು 2 ವರ್ಷ 3 ವರ್ಷ ಚೆನ್ನಾಗಿ ಬೆಳೀತದೆ ಗಿಡ, ಆದ್ರೆ 4ನೇ ವರ್ಷದಿಂದ ಗಿಡದ ಒಂದು ಬೆಳವಣಿಗೆನೂ ಆಗೋದಿಲ್ಲ, ಅಷ್ಟೇ ಇದೆ ಸರ್ ಬೆಳೀತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಏನು ಕಾರಣಗಳು ಹೇಳ್ತಾರೆ, ಯಾಕೆ ಗಿಡ ಒಂದೇ ಹಾಗೆ ನಿಂತು ಬಿಡುತ್ತೆ ಅದು ಬೆಳವಣಿಗೆ? ಇದು ಮುಖ್ಯವಾಗಿ ಗಿಡದ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂದಕ್ಕೆ ಅದಕ್ಕೆ ಮೂಲ ಕಾರಣ ಮಣ್ಣೇ ಆಗಿರುತ್ತೆ. ಮಣ್ಣು ಅಥವಾ ಏನಾದ್ರು ಪೋಷಕಾಂಶಗಳ ಕೊರತೆ ಅಂತೀರಾ? ಪೋಷಕಾಂಶಗಳ ಕೊರತೆನೂ ಸಹ ಇರುತ್ತೆ, ಆದ್ರೆ ಮುಖ್ಯವಾಗಿ ಅವರು ನಾಟಿ ಮಾಡುವಂತ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಕ್ರಮಗಳನ್ನ ಕೈಗೊಂಡಿಲ್ಲ ಅಂದ್ರೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ತೊಂದರೆಯನ್ನ ನಮಗೆ ಎದುರಿಸಬೇಕಾಗತ್ತೆ. ಇವಾಗ ಅವರೇನಾದ್ರು ಭೂಮಿಯ ಒಂದು ಪರೀಕ್ಷೆ ಮಾಡಿಸೇ ಇದೆ ಇದ್ದಲ್ಲಿ ಮಣ್ಣಿನ ಒಳಗಡೆ ಕೆಳಭಾಗದಲ್ಲಿ ಏನಾದ್ರು ಕಲ್ಲುಗಳಿದ್ದು ಅಥವಾ ಏನಾದ್ರು ಸೌಳೆ ಏನಾದ್ರು ಇತ್ತು ಅನ್ನೋದಾದ್ರೆ ಅದು ಮುಂಚಿತವಾಗಿ ತಿಳ್ಕೊಂಡ್ರೆ ನಮ್ಗೆ ಒಳ್ಳೇದು. ಅವಾಗ ನಾವಲ್ಲಿ ಮಾವಿನ ಸಸಿಗಳು ಅಥವಾ ಯಾವುದೇ ರೀತಿಯಾದಂತಹ ಬಹುವಾರ್ಷಿಕ ಬೆಳೆಗಳನ್ನ ಬೆಳೆಯೋದಕ್ಕಾಗೋದಿಲ್ಲ, ಕೇವಲ ನಾವು ಏಕವಾರ್ಷಿಕ ಬೆಳೆಗಳು ಅಷ್ಟೇ ಬೆಳ್ಕೋಬೇಕಾಗುತ್ತೆ, ತರಕಾರಿ ಅಂತವಷ್ಟೇ ಬೆಳ್ಕೋಬೇಕು. ಸೊ ಹಾಗಾಗಿ ಒಂದು ಸಲ ನೀವು ಮಣ್ಣಿನ ಒಂದು ಪರೀಕ್ಷೆಯನ್ನ ಮಾಡಿಸಿದ್ರೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಣ್ಣು ಅದಕ್ಕೆ ಸೂಕ್ತವಾಗಿದೆಯಾ ಇಲ್ವಾ ಅಂತ ಹೇಳಿ, ನಂತರ ನಾವು ಸಸಿಗಳನ್ನ ನಾಟಿ ಮಾಡಬಹುದು. ಒಂದು ಪಕ್ಷ ನೀರಿನಲ್ಲಿ ಏನಾದ್ರು ತೊಂದರೆ ಇತ್ತು ಅನ್ನೋದಾದ್ರೆ, ಮಣ್ಣು ಚೆನ್ನಾಗಿದ್ದು ನೀರು ಸೌಳಾಗಿತ್ತು ಅಂದ್ರೆ ನಾವು ಏಕಾಏಕಿ ನೀರನ್ನ ತುಂಬಾ ಬಿಡೋದ್ರಿಂದ ಆಟೋಮೆಟಿಕ್ ಆಗಿ ಮಣ್ಣಿನ ಒಂದು ಲಕ್ಷಣ ಸಹ ಹಾಳಾಗುತ್ತೆ, ಇದರಿಂದ ಸಹ ಗಿಡಗಳು ತನ್ನ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ. ಮೂರನೇ ಅಂಶ, ಸಸಿಗಳನ್ನ ನಾಟಿ ಮಾಡುವಂತ ಸಮಯದಲ್ಲಿ ರೈತರು ಗುಂಡಿಯನ್ನ ತೆಗೆದು ಏಕಾಏಕಿ ಸಸಿಗಳನ್ನ ಹಂಗೆ ಡೈರೆಕ್ಟ್ ಆಗಿ ನಾಟಿ ಮಾಡ್ತಾರೆ. ಯಾವುದೇ ರೀತಿಯಾದ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರಗಳನ್ನ ಯಾವುದೇ ಭೂಮಿಯಲ್ಲಿ ಕೊಡದೆ ಡೈರೆಕ್ಟ್ ಆಗಿ ಸಸಿಗಳನ್ನ ನಾಟಿ ಮಾಡಿ ನಂತರದ ದಿನಗಳಲ್ಲಿ ಹೆಚ್ಚಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ತಪ್ಪು ಪದ್ಧತಿ. ಸಸಿಗಳನ್ನ ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ಗುಂಡಿಯಲ್ಲಿ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿರುವಂತಹ ಗೊಬ್ಬರನ ಹಾಕೋದ್ರಿಂದ ಅಲ್ಲಿ ಇರುವಂತಹ ಬೇರುಗಳಿಗೆ ಆಹಾರ ಬೇಗ ಒದಗಿಸಿ ಬೇಗ ಬೇರುಗಳು ಮಲ್ಟಿಪ್ಲೈ ಆಗಿ ಕೆಳಗಡೆ ಹೋಗೋದಕ್ಕೆ, ಕೆಳಗಡೆ ಮುಖಾಂತರ ಹೋಗೋದಕ್ಕೆ ಅದಕ್ಕೆ ಸಹಾಯವಾಗುತ್ತೆ. ಯಾವಾಗ ನಾವು ಅಲ್ಲಿ ಗೊಬ್ಬರ ಕೊಡದಿರ ಮೇಲ್ಮುಖವಾಗಿ ಗೊಬ್ಬರ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವೋ ಆ ಗೊಬ್ಬರ ಗಿಡಗಳಿಗೆ ಅಷ್ಟು ಬೇಗ ತಲುಪೋದಿಲ್ಲ. ಹಾಗಾಗಿ ಏಕಾಏಕಿ ಗಿಡಗಳು ಏನಾದರೂ ತೊಂದರೆಗೆ ಸ್ವಲ್ಪ ಮಟ್ಟಿಗೆ ಏನಾದ್ರು ರೋಗ ಕೀಟಬಾಧೆ ಬಂದ್ರೂ ಸಹ ಸತ್ತೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಸಸಿಗಳನ್ನ ನಾಟಿ ಮಾಡುವಂತ ಸಮಯದಲ್ಲೇ ಮುಂಚಿತವಾಗಿ ಗೊಬ್ಬರವನ್ನು ಕೊಟ್ಟು ಸಸಿಗಳನ್ನ ನಾಟಿ ಮಾಡೋದು ತುಂಬಾನೇ ಮುಖ್ಯವಾಗಿರುವಂತ. ಈಗ ಗುಂಡಿಯನ್ನ ತೋಡುತ್ತಾರೆ ರೈತರು, ತಾವು ಗುಂಡಿಯನ್ನ ಹೇಗೆ 2x2 ಆಳವಾಗಿ ತೋಡ್ಲಿಕ್ಕೆ ಹೇಳ್ತಾರೆ? ಮಾವಿನ ಸಸಿಯನ್ನ ಹತ್ತುವಂತ ಗುಂಡಿಗಳನ್ನ ಗುಂಡಿಯಲ್ಲಿ ಏನು ಹಾಕಬೇಕು, ಏನೇನು ಹಾಕ್ಬೇಕು ಅಂತಕ್ಕಂತ ಹೇಳ್ತಾರೆ ರೈತರಿಗೆ? 2 ft ಅಥವಾ 2.5 ft ಅಷ್ಟು ಆಗಲ್ಲ ಉದ್ದ ಮತ್ತೆ ಆಳವಾಗಿರುವಂತ ಗುಂಡಿಗಳನ್ನ ತೆಗಿಬೇಕು. ಪ್ಯಾಕೆಟ್ ಎಷ್ಟೇ ಚಿಕ್ಕದಾದ್ರೂ ಸಹ ಬೇರುಗಳು ಮೊದಲನೇ ಬಾರಿಗೆ ಬೆಳೀತಾ ಇದೆ ಅಂತ ಹೇಳಿದಾಗ ಕಷ್ಟವಾಗಿ ಬೆಳೆಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸುಲಭವಾಗಿರುವಂತಹ ಮಣ್ಣು ಬೇಕು ಬೆಳೆಯೋದಕ್ಕೆ. ಸೊ ಹಾಗಾಗಿ 2.5 ft ಅಗಲ ಉದ್ದ ಮತ್ತೆ ಆಳವಾಗಿರುವಂತಹ ಗುಂಡಿಗಳನ್ನ ತೆಗೆದು ಮತ್ತೆ ಈ ಮಣ್ಣಿಗೆ ಗೊಬ್ಬರವನ್ನ ಮಿಶ್ರಣ ಮಾಡಿ ಮತ್ತೆ ನಾವು ಅರ್ಧ ಭಾಗದಷ್ಟು ಗುಂಡಿಗಳನ್ನ ಮುಚ್ಚಬೇಕು. ಮುಚ್ಚಿ ನಂತರ ಈ ತಂದಿರುವಂತಹ ಸಸಿಗಳನ್ನ ಪ್ಯಾಕೆಟ್ನ ಅರೆದು ಅದರಲ್ಲಿ ಇಟ್ಟು ನಂತರ ನಾವು ಮೇಲ್ಮುಖವಾಗಿ ಮಣ್ಣನ್ನ ಮುಚ್ಚಬೇಕಾಗತ್ತೆ. ಆದ್ರೆ ಗುಂಡಿಯಲ್ಲಿ ಹಾಕಬೇಕಾದಾಗ ಕೊಟ್ಟಿಗೆ ಗೊಬ್ಬರ, ಆದರೆ ಕೊಟ್ಟಿಗೆ ಗೊಬ್ಬರ ಆದಷ್ಟು ಜಲ್ಲಡಿ ಹಿಡಿದಿರುವಂತಹ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸೋದು ತುಂಬಾನೇ ಉತ್ತಮ. ಯಾಕೆಂದ್ರೆ ಅದರಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಗೊಣ್ಣೆ ಹುಳು ಇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೊಟ್ಟಿಗೆ ಗೊಬ್ಬರವನ್ನ ಜಲ್ಲಡಿ ಹಿಡಿದು ಉಪಯೋಗಿಸ್ತಿದ್ದೀರಾ ಅಂದ್ರೆ ಓಕೆ, ಇನ್ ಕೇಸ್ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ 4-8 ಅರಳನ್ನ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡ್ಬೋದಾಯ್ತಾ. ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ಮೆಟರೈಸಿಯಂನು ಸಹ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಜೈವಿಕ ಗೊಬ್ಬರಗಳಾದಂತಹ ಟ್ರೈಕೋಡರ್ಮ, ಸೂಡೋಮೋನಾಸ್, ಅಸ್ಟ್ರೋಬ್ಯಾಕ್ಟರ್, PSB, ವ್ಯಾಮ್ ಇವೆಲ್ಲನೂ ಸಹ ಮಿಕ್ಸ್ ಮಾಡಿ ಖಂಡಿತವಾಗಿಯೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡಗಳು ತುಂಬಾ ಬೇಗ ತನ್ನ ಬೇರುಗಳನ್ನ ಬೆಳೆಸಿ ಬೇಗ ಬೆಳವಣಿಗೆಯನ್ನ ತೋರಿಸುತ್ತೆ. ಯಾವುದೇ ಕಾರಣಕ್ಕೂ ಜೈವಿಕ ಗೊಬ್ಬರಗಳನ್ನ DAP, ಯೂರಿಯಾ, ಪೊಟ್ಯಾಶ್, ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಉಪಯೋಗಿಸಬಾರದು. ಈಗ ಸಾಮಾನ್ಯವಾಗಿ ತಾವು ಹೇಳಿದ್ರಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಲಾರ್ದೆ ಹೇಗೆ ಮಾಡ್ತಾರೆ? ಈಗ ಮಾವಿನ ಬೇಸಾಯಕ್ಕೆ ಹೋಗುವಂಥ ರೈತರು ಮಣ್ಣು ಪರೀಕ್ಷೆಯನ್ನು ಬೇರೆ ಬೇರೆ ಆಳದಲ್ಲಿ ಮಣ್ಣಿನ ಮಾದರಿಯನ್ನು ತೆಗಿಬೇಕಾ? 1 ft ಒಳಗೆ, 2 ft ಒಳಗೆ, 3 ft ಒಳಗೆ, ಅಥವಾ ಏನು ಮಾಡ್ತಾರೆ ಮಣ್ಣು ಪರೀಕ್ಷೆ ಅಂದರೆ ಮೇಲ್ಗಡೆ ಮಣ್ಣನ್ನು ತಂದು ಕೊಟ್ಬಿಡ್ತಾರೆ, ಅವಾಗ ಸರಿಯಾದ ಫಲಿತಾಂಶಗಳು ಬರದೇ ಇರಬಹುದು. ಯಾಕಂದರೆ ಆಳವಾಗಿ ಬೇರು ಹೋಗೋದ್ರಿಂದ ಅವರು ಆಳವಾಗಿ 2 ft ಆಳಕ್ಕೆ ಅದನ್ನು ನಾಟಿ ಮಾಡ್ತಾ ಇರೋದ್ರಿಂದ ಎಷ್ಟು ಆಳದಲ್ಲಿ ಮಣ್ಣಿನ ಮಾದರಿಯನ್ನು ತೆಗೆದು ಒಳ್ಳೇದಂತೀರಿ ಇಲ್ಲಿ ಮಾವಿನ ತೋಟ ಮಾಡುವಂತವ್ರು? ಬಹುವಾರ್ಷಿಕ ಬೆಳೆಗಳಲ್ಲಿ ಅಂದ್ರೆ 2-2.5 ft. ಏಕವಾರ್ಷಿಕ ಬೆಳೆಗಳು ಅಂದ್ರೆ 1-1.5 ft ನಾವು ಹೇಳ್ತೀವಿ. ಬಹುವಾರ್ಷಿಕ ಬೆಳೆಗಳು ತುಂಬಾ ದೊಡ್ಡದಾಗಿರುವಂತಹ ಜಾಗದಲ್ಲಿ ನಾವು ಹಾಕ್ತಿದೀವಿ ಅಂತ ಹೇಳಿದಾಗ 2-2.5 ft ಅಷ್ಟು ನಾವು ಆಳವಾಗಿ ವಿ ಆಕಾರದಲ್ಲಿ ಶೇಪ್ ಅನ್ನ ಕೊಟ್ಟು ಮಣ್ಣನ್ನ ತೆಗೆದು ಪಕ್ಕದಲ್ಲಿರುವಂತಹ ಎಲ್ಲಾ ಭಾಗದ ಮೇಲಿನಿಂದ ಕೆಳಗಡೆವರೆಗೂ ಎಲ್ಲಾ ರೀತಿಯಾದಂತಹ ಮಣ್ಣು ಕವರ್ ಆಗೋ ರೀತಿ ಸ್ಕ್ರೇಪ್ ಮಾಡಬೇಕು, ಕೆರಿಬೇಕು. ಕೆರೆದು ಆ ಮಣ್ಣನ್ನ ಒಂದು ಸುಮಾರು ಎಲ್ಲಾ ಜಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತಗೊಂಡು ಮಿಶ್ರಣ ಮಾಡಿ ನಂತರ ಅದನ್ನ ನೀವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಗೊಂಡ್ ಬಂದ್ ಕೊಟ್ರೆ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿ ಕೊಡ್ತೇವೆ. ಈಗ ರೈತರು ಹೇಳ್ತಿರ್ತಾರೆ ಬಹಳಷ್ಟು, ಇಲ್ಲ ಸರ್ 1 ವರ್ಷ ತಂದು ಮಾವಿನಕಾಯಿ ಪ್ರಾರಂಭ ಆಗಿಬಿಟ್ಟಿದೆ, ಬಹಳಷ್ಟು ಸಸಿ 5 ft ಎತ್ತರದ ಸಸಿಗಳನ್ನ ತಂದಾಕ್ತಾರೆ, ಕೆಲವೊಂದಿಷ್ಟು ರೈತರು 2 ft 3 ft ಆಳಿದ್ದಂತ ಎತ್ತರವಿದ್ದಂತ ಸಸಿಗಳನ್ನ ತರ್ತಾರೆ. ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ರೈತರು ಖುಷಿಯಾಗಿ ತರ್ತಾರೆ ಇಲ್ಲ 1 ವರ್ಷನೇ ಕಾಯಿ ಬಿಡತ್ತೆ ನಿಮ್ಗೆ ಅಂತೇಳಿ, ಭಯಂಕರ 5 ft ಬೆಳೆದಿರ್ತತೆ ಸಸಿ, ಅಂತ ಸಸಿಯನ್ನ ತಂದು ಹಚ್ತಿರ್ತಾರೆ. ಇಲ್ಲಿ ಸಸಿಗಳ ಆಯ್ಕೆ ಹೇಗೆ ಮಾಡಬೇಕು ರೈತರು? ಖಂಡಿತವಾಗಿ ಇದು ಕಂಪ್ಲೀಟ್ ಆಗಿ ತಪ್ಪು ಪದ್ಧತಿ. ಸಸಿಗಳು ಎಷ್ಟು ಫೀಟ್ ಹೈಟ್ ಅಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಯಾವ ರೀತಿಯಾದ ಕಸಿಯನ್ನ ಕಟ್ಟಿದ್ದಾರೆ ಅನ್ನೋದನ್ನ ರೈತರು ನೋಡ್ಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಹೈದರಾಬಾದ್ ಕಡೆ ಎಲ್ಲ ಹೋಗಿ ತುಂಬಾ ಜನ ತಗೊಂಡ್ ಬರ್ತಿರ್ತಾರೆ, ಸೈಡ್ ಗ್ರಾಫ್ಟಿಂಗ್ ಮಾಡಿರ್ತಾರೆ. ಅವ್ರನ್ನ ಕೇಳಿದ್ರೆ ತೋರಿಸ್ತಾರೆ ಅವರು ನಮ್ಗೆ, ಸೈಡ್ ಅಲ್ಲಿ ಅಷ್ಟೇನೆ ಕಸಿಯನ್ನ ಕಟ್ಟಿರ್ತಾರೆ. ಸೈಡ್ ಅಲ್ಲಿ ಕಸಿ ಕಟ್ಟದಾಗ ನನಗೆ ಎಷ್ಟು ಎತ್ತರವಾದ ಗಿಡನ್ನ ಬೇಕಿದ್ರು ಕಸಿ ಕಟ್ಟಬಹುದು, 5 ft 6 ft, ಎಷ್ಟು ಎತ್ತರವಾದ ಸಸಿ ಬೇಕಿದ್ರು ಸಿಗುತ್ತೆ ಸೈಡ್ ಗ್ರಾಫ್ಟಿಂಗ್, ಸೈಡ್ ಕಸಿಯನ್ನ ಕಟ್ಟಿದಾಗ. ಅಂತ ಸಸಿಗಳು ರೇಟು ಸಹ ಜಾಸ್ತಿ ಇಡ್ತಾರೆ, ಯಾಕೆಂದ್ರೆ ರೈತರ ಮನ ಒಲಿಸುವುದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಖಂಡಿತವಾಗಿಯೂ ಸಹ ಅದು ತಪ್ಪು ಪದ್ಧತಿ. ಅಂತ ಸಸಿಗಳನ್ನ ತಗೊಂಡ್ ಬಂದು ನಾಟಿ ಮಾಡಿದಾಗ ಅದು ಏಕಬದಿಯಲ್ಲಿ ಒಂದು ಕಡೆ ಮಾತ್ರ ಕಸಿಯನ್ನ ಕಟ್ಟಿರೋದ್ರಿಂದ ಆ ಗಿಡಗಳು ಮುಂದಿನ ದಿನಗಳಲ್ಲಿ ಗಾಳಿ ಬಂದಾಗ ಅಥವಾ ಫಸಲು ಬಿಡೋದಕ್ಕೆ ಪ್ರಾರಂಭ ಆದಾಗ ಕಾಯಿಗಳು ಜಾಸ್ತಿ ಆದಾಗ ಈ ತರ ಎಲ್ಲ ಆದಾಗ ಮುರಿದು ಹೋಗುವಂತಹ ಸಾಧ್ಯತೆ ಜಾಸ್ತಿ ಸಾಧ್ಯತೆ ಇರ್ತವೆ ಖಂಡಿತವಾಗಿಯೂ. ಹಾಗಾಗಿ ಈಗ ವಿನಿಯರ್ ಗ್ರಾಫ್ಟಿಂಗ್ ಅಂತ ಹೇಳಿ ಬಂದಿದೆ, ಅಂದ್ರೆ ವಿ ಆಕಾರದಲ್ಲಿ ತಾಯಿ ಗಿಡವನ್ನ ಕತ್ತರಿಸಿ ಮೇಲೆ ಒಂದು ಚೂಪಾಗಿರುವಂತಹ ಅದನ್ನ ತಪ್ಪಿಸಿಬಿಡ್ತೀವಿ ನಾವು ನೀರು ಕೊಟ್ಟು. ಹೌದು, ಸೊ ಹೂವನ್ನ ಬಿಟ್ಟು ಕಾಯನ್ನ ಬಿಡತ್ತೆ, ಒಂದು ಸಲ ಕಾಯಿಸ್ ಪ್ರಾರಂಭ ಆದ್ಮೇಲೆ ನಾವು ನೀರನ್ನ ಕೊಡ್ಬೋದು. ಇನ್ನ ಮುಖ್ಯವಾಗಿ ಏನ್ ಮಾಡ್ತಾರೆ, ಬಹಳಷ್ಟು ಈಗ 10 ವರ್ಷದ ತೋಟ 12 ವರ್ಷದ ತೋಟ ಇರುತ್ತೆ ಮಾವಿನ ಬೇಸಾಯವನ್ನು ಮಾಡೋದು. ಈಗ ಮಾವಿನಕಾಯನ್ನ ಹರ್ಕೊಂಡ್ ಬಿಡ್ತಾರೆ ಮಾರ್ಚ್ ಏಪ್ರಿಲ್ ನಲ್ಲಿ ಎಲ್ಲ ಮುಗಿದು ಬಿಡತ್ತೆ ಮಾವಿನಕಾಯಿ ಹೇಳಿರೋದನ್ನ, ಆಮೇಲೆ ಆ ಗಿಡವನ್ನ ಮರೆತು ಬಿಡ್ತಾರೆ. ಇಲ್ಲಿ ಹೇಗೆ ನಿರ್ವಹಣೆ ಮಾಡ್ಬೇಕಂತಾರೆ, ಹಳೆ ತೋಟಗಳ ನಿರ್ವಹಣೆ ಬಹಳ ಮುಖ್ಯ. ಈಗ ಒಂದು 5 ವರ್ಷದ ಗಿಡ 6 ವರ್ಷದ ಗಿಡ ಇರುತ್ತೆ, ಅದರ ನಿರ್ವಹಣೆ ಬಹಳ ಮುಖ್ಯ. ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಇಲ್ಲಿ ಅಂತ ಎಲ್ಲರೂ ರೈತರು ಯೂಶಲಿ ಹೂವು ಬರಕ್ಕೆ ಸ್ಟಾರ್ಟ್ ಆದಾಗ ಕೇರ್ ಮಾಡೋದಕ್ಕೆ ಚಾಲು ಮಾಡ್ತಾರೆ, ಆಮೇಲೆ ಕಾಯಿ ಹರ್ಕೊಂಡ ಮೇಲೆ ಮರೆತು ಬಿಡ್ತಾರೆ ಅದನ್ನ. ಖಂಡಿತ ಅದು ತುಂಬಾನೇ ತಪ್ಪು ಪದ್ಧತಿ. ಯಾವಾಗ ಈಗ ಕಾಯಿಗಳನ್ನ ಹರ್ಕೊಂಡ ಮೇಲೆ ಒಂದು 15 ದಿನ ರೆಸ್ಟ್ ಕೊಡ್ಬೇಕಷ್ಟೇ ಗಿಡಗಳಿಗೆ. 15 ದಿನ ರೆಸ್ಟ್ ಕೊಟ್ಟ ನಂತರ ಚಾಟಣಿಯನ್ನ ಮಾಡ್ತಾರೆ. ಈಗ ಎಲ್ಲರೂ ರೈತರು ಯೂಶಲಿ ಚಾಟಣಿಯನ್ನ ಮಾಡ್ತಾ ಇದಾರೆ, ಸೊ ಚಾಟಣಿಯನ್ನ ಮಾಡ್ಲೇಬೇಕು ಕಂಪಲ್ಸರಿ. ಚಾಟಣಿಯನ್ನ ಮಾಡೋದ್ರಿಂದ ಒಂದು ಉಪಯೋಗ ಏನಾಗುತ್ತೆ ಅಂತ ಹೇಳಿದ್ರೆ, ಕವಲುಗಳು ಜಾಸ್ತಿ ಒಡೆದು ಮುಂದಿನ ದಿನಗಳಲ್ಲಿ ಹೂವು ಜಾಸ್ತಿ ಆಗಿ ಕಾಯಿ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಚಾಟಣಿ ಮಾಡಿಲ್ಲ ಅಂತ ಹೇಳಿದ್ರೆ ಬರೀ ಕೇವಲ ಎಲೆಗಳಷ್ಟೇ ನಮಗ್ ಬಿಡುತ್ತೆ, ಹೂವು ಕಡಿಮೆ ಆಗುತ್ತೆ. ಅವಾಗ ಗಿಡದ ಆಕಾರ ದೊಡ್ಡದಾಗುತ್ತೆ, ಆದ್ರೆ ಇಳುವರಿ ಕಡಿಮೆ ಆಗುತ್ತೆ. ಯೂಶಲಿ ರೈತರೆಲ್ಲರೂ ಹೇಳ್ತಿರ್ತಾರೆ, ನಂದು ದೊಡ್ಡ ದೊಡ್ಡ ಮರಗಳಿದೆ ಆದ್ರೆ ಈ ಸಲ ಏನು ಅಷ್ಟು ಇಳುವರಿ ಬಂದಿಲ್ಲ ಅಂತ ಹೇಳಿ. ಅದಕ್ಕೆ ಮೂಲ ಕಾರಣ ಚಾಟಣಿ. ಚಾಟಣಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಒಂದು ಗೊಂಚಲಲ್ಲಿ ಈ ಸಲ ಕಾಯಿ ಬಿಟ್ಟಿರುತ್ತೆ, ಕಾಯಿನ ನಾವು ಕಿತ್ಕೊಂಡ ನಂತರ ಒಂದು 15 ದಿನ ನಾವು ಹಾಗೆ ಬಿಟ್ರೆ ಆ ಗೊಂಚಲಿನ ತುದಿಯಲ್ಲಿ ಕಾಯಿ ಕಿತ್ಕೊಂಡಿರುವಂತ ಭಾಗದಲ್ಲಿ ಒಣಗೋದಕ್ಕೆ ಪ್ರಾರಂಭ ಆಗುತ್ತೆ, ನಮ್ಗೆ ಕಡ್ಡಿ ಕಡ್ಡಿಗಳ ತರ ಕಾಣಿಸುತ್ತೆ. ಆ ಒಂದು ಭಾಗವನ್ನ ನಾವು ಹಿಂದಕ್ಕೆ ಅಂದ್ರೆ ಒಂದು ಫೀಟ್ ಹಿಂದಕ್ಕೆ ಕಟ್ ಮಾಡಬೇಕು. ಕಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಮುಂದಿನ ವರ್ಷಕ್ಕೆ ಕವಲುಗಳು ಜಾಸ್ತಿ ಒಡೆದು ಅಲ್ಲಿ ಮತ್ತೆ ಹೂವು ಜಾಸ್ತಿ ಆಗಿ ಮತ್ತೆ ಕಾಯಿಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ನಮ್ಮ ಒಂದು ಪದ್ಧತಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಚಾಟಣಿ ಮಾಡೋದು ಅಂತ ಹೇಳಿದ್ರೆ 3 ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಆಗಿ ರೈತರು ಗಮನಿಸಬೇಕು. ಒಂದು, ಚಾಟಣಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಗಿಡ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರತ್ತೆ, ನಾನು ಚಾಟಣಿ ಮಾಡಿದ ನಂತರ ಕಾಲು ಭಾಗದಷ್ಟು ಗಿಡ ಚಿಕ್ಕದಾಗಿ ಕಾಣಿಸ್ಬೇಕು. ಅಂದ್ರೆ ಕಾಲು ಭಾಗದಷ್ಟು ಇರುವ ಆಕಾರದಲ್ಲಿ ಕಾಲು ಭಾಗದಷ್ಟು ಗಿಡವನ್ನ ಚಾಟಣಿ ಮಾಡಬೇಕು. ಆ ಒಂದು ಪದ್ಧತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಒಂದನೇದು ಯಾವ್ದಾವ್ದು ರೆಂಬೆಗಳು ಭೂಮಿ ಮುಖವಾಗಿ ಕೆಳಮುಖವಾಗಿ ಬೆಳೀತಾ ಇರುತ್ತೋ ಫಸ್ಟು ಅಂತ ರೆಂಬೆಗಳನ್ನ ಕತ್ತರಿಸಬೇಕು, ಫಸ್ಟ್ನೇ ಕತ್ತರಿಸಿ. ಎರಡನೇದು ಯಾವುದು ಸೂರ್ಯನ ಬೆಳಕನ್ನ ಗಿಡದ ಒಳಗಡೆ ಬರೋದಿಕ್ಕೆ ಬಿಡ್ತಾ ಇರೋಲ್ವೋ ಅಂತ ರೆಂಬೆಗಳು, ಅಂದ್ರೆ ಮಧ್ಯದಲ್ಲಿರುವಂತಹ ಮರದ ಮಧ್ಯದಲ್ಲಿರುವಂತಹ ರೆಂಬೆಗಳನ್ನ ಕತ್ತರಿಸಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಸೂರ್ಯನ ಬೆಳಕು ಮಧ್ಯದಲ್ಲಿ ಬರುತ್ತೆ ಗಿಡದಲ್ಲಿ, ಎಲ್ಲಾ ಒಂದು ಭಾಗಕ್ಕೆ ಒಂದೊಂದು ಅಂಗಕ್ಕೂ ಸೂರ್ಯನ ಕಿರಣಗಳು ತಾಕಬೇಕು. ಹೌದು, ಆ ರೀತಿ ಕತ್ತರಿಸಬೇಕಾಗುತ್ತೆ. ನಂತರ ಯಾವ್ದಾದ್ರು ಸಣ್ಣ ಸಣ್ಣ ರೆಂಬೆಗಳು, ಒಳಭಾಗದಲ್ಲಿ ಇರುವಂತಹ ಸಣ್ಣ ಸಣ್ಣ ರೆಂಬೆಗಳು ಅಥವಾ ಈ ತರ ಕಾಯಿ ಬಿಟ್ಟಿರುವಂತಹ ರೆಂಬೆಗಳು ಎಲ್ಲದನ್ನು ಸಹ ಚಾಟಣಿ ಮಾಡೋದ್ರಿಂದ ನಿಮ್ಗೆ 25% ಅಷ್ಟು ಚಾಟಣಿಯನ್ನ ಪ್ರತಿ ವರ್ಷ ಕೈಗೊಳ್ಳೋದ್ರಿಂದ ಒಂದು ಅನುಕೂಲ ಆಗುತ್ತೆ. ಎರಡನೇ ಇಂಪಾರ್ಟೆಂಟ್ ಅಂದ್ರೆ, ಈಗ ಅಕಸ್ಮಾತ್ ಈಗ ಮಳೆ ಬಂತು, ಹೂವು ಬಿಡುವಂತ ಸಮಯ ಅಂತ ಆ ಟೈಮಲ್ಲಿ ಮಳೆ ಬಂದ್ಬಿಡ್ತು ಅಂತ ಪಕ್ಷದಲ್ಲೂ ಸಹ ಇನ್ನೊಮ್ಮೆ ಬಾರಿ ಚಾಟಣಿಯನ್ನ ಕೈಗೊಳ್ಬಹುದು ರೈತರು. ಯಾಕೆ ಅಂತ ಹೇಳಿದ್ರೆ, ಮಳೆ ಬಂದಿದ ತಕ್ಷಣ ಚಿಗುರು ಬರುತ್ತೆ, ಚಿಗುರು ಬೆಳೆಯೋದಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ಪೋಷಕಾಂಶಗಳೆಲ್ಲ ಚಿಗುರಿನ ಕಡೆ ಹೋದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಹೂವು ಬರೋದಕ್ಕೆ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇರುತ್ತೆ. ಹಾಗಾಗಿ ಚಿಗುರು ಬೆಳೆದೇ ಇರೋ ರೀತಿಯಲ್ಲಿ ಬಂದಂತಹ ಚಿಗುರುಗಳನ್ನ ಕತ್ತರಿಸಬೇಕಾಗತ್ತೆ. ಕತ್ತರಿಸಿದಾಗ ನಮ್ಗೆ ಹೂವಿನ ಬೆಳವಣಿಗೆಯನ್ನ ನಾವು ನೋಡಬಹುದು. ಸೊ ಈ ಒಂದು ರೀತಿಯಲ್ಲಿ ಅವರು ಚಾಟಣಿಯನ್ನ ಮಾಡಿದ್ರೆ ಪ್ರತಿ ವರ್ಷ ಅವರು ಹೆಚ್ಚು ಹೆಚ್ಚು ಇಳುವರಿಯನ್ನ ಪಡೀತಾ ಹೋಗ್ಬೋದು. ಗಿಡ ಚಿಕ್ಕದಾಗಿರುತ್ತೆ, ಇಳುವರಿ ಜಾಸ್ತಿ ಆಗ್ತಾ ಇರತ್ತೆ. ಇನ್ನೊಂದು, ಹೂವನ್ನ ಒಂದು ಸಲ ಹೂವು ಬಿಡ್ತಾ ಇಲ್ಲ ನಮ್ಗೆ ಅಂತ ಹೇಳಿ ಡಿಸೆಂಬರ್ ಅಲ್ಲಿ ಅಥವಾ ಜಾನ್ವರಿಯಲ್ಲಿ ನಾವು ಹೂವು ಬಿಡೋದಕ್ಕೆ ಏನ್ ಮಾಡ್ಬೇಕು ಅಂತ ವ್ಯವಸ್ಥೆಗಳನ್ನ ಆಗ ಕೈಗೊಳ್ಳೋದಕ್ಕೆ ಹೋಗ್ತಾರೆ ರೈತರು. ಅದು ಖಂಡಿತವಾಗಿಯೂ ತಪ್ಪು. ಹೂವು ಮುಂದಕ್ಕೆ ಬಿಡ್ಲಿ ಬಿಡದೇ ಇರ್ಲಿ, ಆದ್ರೆ ನಾವು ಹೂವು ಬಿಡುವುದಕ್ಕೆ ಮುಂಜಾಗ್ರತೆಯಾಗಿ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ಯಾಕ್ಲೋಬುಟ್ರಜಾಲ್ ಅದು 2.5-3 ml 1 m² ಆ ಮಟ್ಟದಲ್ಲಿ ಅದನ್ನ ಅಕ್ಟೋಬರ್ ತಿಂಗಳಲ್ಲೇ ನಾವು ಭೂಮಿಗೆ ಹಾಕಬೇಕಾಗತ್ತೆ ಪ್ಯಾಕ್ಲೋಬುಟ್ರಜಾಲ್. ನಂತರ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳ್ತೀವಿ, ಅದನ್ನ 20 ಗ್ರಾಂ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಅದನ್ನು ಸಹ ಹೂವು ಬಿಡುವುದಕ್ಕಿಂತ ಮುಂಚಿತವಾಗಿ ಸಿಂಪರಣೆ ಮಾಡೋದ್ರಿಂದ ಬೇಗ ಹೂವು ಬಿಡೋದಕ್ಕೆ ನಾವು ಗಿಡಗಳಿಗೆ ಸಹಾಯ ಮಾಡಿದಂಗಾಗತ್ತೆ. ಸೊ ಈ ತರ ಒಂದು ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ರೈತರು ಖಂಡಿತವಾಗಿಯೂ ಸಹ ಸರಿಯಾದ ಸಮಯಕ್ಕೆ ಹೂವನ್ನ ಪಡೆಯಬಹುದು ಮತ್ತೆ ಹಣ್ಣನ್ನು ಸಹ ಪಡೆಯಬಹುದು. ಒಳ್ಳೆಯದು ಡಾಕ್ಟರ್ ಹೇಮಲತ್ ಅವರು, ಇದುವರೆಗೆ ಮಾವಿನ ಬೇಸಾಯದಲ್ಲಿ ಕೆಲವೊಂದು ವಿಶೇಷವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ರಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ ಮಾವಿನ ಬೇಸಾಯನ ಮಾಡುವಂತವ್ರಿಗೆ, ಏನ್ ತಪ್ಪು ಮಾಡ್ತಿದ್ದಾರೆ ನಿಮ್ಮ ಒಂದು ಕಿವಿ ಮಾತವರಿಗೆ? ಮಾವಿನ ಬೇಸಾಯ ಮಾಡ್ತಾ ಇರುವಂತವ್ರು ಖಂಡಿತವಾಗಿಯೂ ನೀವು ಮುಖ್ಯವಾಗಿ ಇವಾಗ ಗಮನವಹಿಸಬೇಕಾಗಿರೋದು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚಾಗಿ ನೀವು ಸಾವಯವ ಗೊಬ್ಬರಗಳನ್ನ ಉಪಯೋಗಿಸಬೇಕು. ಹೌದು, ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ಈ ಲಾಸ್ಟ್ ಇಯರ್ ನಾವು ಆಲ್ರೆಡಿ ಮಾವಿನ ಜಿಗಿ ಹುಳು ಜಾಸ್ತಿ ನೋಡಿದೀವಿ, ಆಮೇಲೆ ಬೂದು ರೋಗವನ್ನ ತುಂಬಾನೇ ನೋಡಿದೀವಿ, ಆಮೇಲೆ ಹಣ್ಣಿನ ನೋಣ, ಇವೆಲ್ಲ ಪ್ರತಿ ವರ್ಷ ನಮಗೆ ಕಾಡುವಂತಹ ಒಂದು ತೊಂದರೆಗಳು. ಸೊ ಇದನ್ನೆಲ್ಲ ನಿರ್ವಹಣೆ ಮಾಡಬೇಕು ಅಂದ್ರೆ ಮುಂಚಿತವಾಗಿ ನಾವು ಅದಕ್ಕೆಲ್ಲ ರೆಡಿಯಾಗಿರಬೇಕು. ಆದಷ್ಟು ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನ ಗಿಡಗಳಿಗೆ ಒದಗಿಸಿ. ಎರಡನೇದಾಗಿ, ರಾಸಾಯನಿಕ ಗೊಬ್ಬರಗಳನ್ನ ಕೊಡುವುದಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿ, ಅದರ ಆಧಾರದ ಮೇಲೆ ಯೂರಿಯಾ, ಡಿ ಎ ಪಿ, ಪೊಟ್ಯಾಶ್ನ ಗಿಡಗಳ ವಯಸ್ಸಿನ ಆಧಾರದ ಮೇಲೆ ನಾವು ಹೇಳ್ತೀವಿ ಕೊಡಬೇಕಾಗತ್ತೆ. ಹೌದು, ಗಿಡಗಳಿಗೆ ಎಷ್ಟು ಕೊಡಬೇಕು ಅಂತ ಆ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಮೂರನೇದಾಗಿ, ಲಘು ಪೋಷಕಾಂಶಗಳು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹ ಒಂದೇ ಒಂದು ಕೊರತೆ ಅಂದ್ರೆ ಲಘು ಪೋಷಕಾಂಶಗಳ ಕೊರತೆ. ಸೊ ಆ ಲಘು ಪೋಷಕಾಂಶಗಳನ್ನ ಕೊರತೆಯನ್ನ ನಿವಾರಿಸೋದಿಕ್ಕೆ ರೈತರು ಆದಷ್ಟು ಮ್ಯಾಂಗೋ ಸ್ಪೆಷಲ್, ಮಾವು ಸ್ಪೆಷಲ್ ಅಂತ ಸಿಗುತ್ತೆ, ಆ ಮಾವು ಸ್ಪೆಷಲ್ನ ಅವರು ಟೈಮ್ಲಿ ಉಪಯೋಗಿಸ್ಕೋಬೇಕಾಗುತ್ತೆ. ಇನ್ನೊಂದು ಮುಖ್ಯವಾಗಿರುವಂತಹ ಕಿವಿ ಮಾತು ಅಂದ್ರೆ, ಯಾವುದೇ ಕಾರಣಕ್ಕೂ ಹೂವು ಬಿಟ್ಟ ನಂತರ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಸಿಂಪರಣೆಯನ್ನ ರೈತರು ಕೈಗೊಳ್ಳಬಾರದು. ಹೂವು ಬಿಟ್ಟ ಮೇಲೆ ಏನೇ ನಿರ್ವಹಣೆ ಕ್ರಮಗಳಿದ್ರು ಅದು ಹೂವು ಬಿಡುವುದಕ್ಕಿಂತ ಮುಂಚಿತವಾಗಿ ಕೈಗೊಳ್ಬೇಕು, ಇಲ್ಲ ಹೂವು ಬಿಟ್ಟ ನಂತರ ಪಿಂದೆಗಳ ಆದ ಮೇಲೆ ಕೈಗೊಳ್ಳಬಹುದು. ಬಟ್ ಹೂವು ಗಿಡದ ಮೇಲೆ ಇದ್ದಾಗ ಯಾವುದೇ ಕಾರಣಕ್ಕೂ ಸಿಂಪರಣೆಗಳನ್ನ ಆದಷ್ಟು ರೈತರು ಕೈಗೊಳ್ಳಬಾರದು. ಇದಿಷ್ಟು ರೈತರು ಪಾಲಿಸಬೇಕು. ಒಳ್ಳೇದು ಡಾಕ್ಟರ್ ಹೇಮಲತ್ ಅವರು, ಇದುವರೆಗೆ ಮಾವಣ್ಣ ಬೆಳೆಯುವಂತ ರೈತರಿಗೆ ಮತ್ತು ಈಗಾಗಲೇ ಮಾವಣ್ಣ ಬೆಳೀತಕ್ಕಂಥ ರೈತರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀರಿ. ರೈತರು ಇಂಥ ವಿಚಾರವನ್ನ ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದ. ಇದುವರೆಗೂ ಮಾವಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ತೋಟಗಾರಿಕಾ ತಜ್ಞರಾದ ಡಾ ಕೆಜಿ ಹೇಮಲತಾ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 25 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 77% ಮತ್ತು ಕನಿಷ್ಠ ಆರ್ದ್ರತೆ 28% ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಸರಾಸರಿ 1-2 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಹವಾಮಾನ ವರದಿಯನ್ನು ಕೇಳಿದ್ರಿ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಸಜ್ಜೆ ಕನಿಷ್ಠ ಹಾಗೂ ಗರಿಷ್ಠ 2,160 ರೂಪಾಯಿಗಳು, ಕಡಲೆಕಾಳು 4,685, ಹೈಬ್ರಿಡ್ 44 ಹತ್ತಿ 6,500 7,200, ಹೆಸರುಕಾಳು 7,616, ಶೇಂಗಾ ಗುಂಗ್ರು 4,485 5,489, ಮೆಕ್ಕೆಜೋಳ 1,369 1,569, ಸೋನಾ ಮಸೂರಿ ಭತ್ತ 1,619 2,522, ಸನ್ಫ್ಲವರ್ ಕುಸುಬೆ 3,674 3,701 ಮತ್ತು ಕೆಂಪು ತೊಗರಿ 5,000 10,289 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದಾಗಿತ್ತು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಾನ್ವಿ ತಾಲೂಕಿನ ಮಳೆ ಬೆಳೆ ಪರಿಸ್ಥಿತಿ ಹಾಗೂ ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಹುಸೇನ್ ಸಾಹೇಬ್ ಅವರೊಡನೆ ಸಂದರ್ಶನ, ಹವಾಮಾನ ವರದಿ, ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ, ಸಿಂಧನೂರು ತಾಲೂಕಿನ ಅರಳಿಹಳ್ಳಿ ಗ್ರಾಮದ ತಿಮ್ಮಪ್ಪ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಏ ಸ್ವಾಮಿಯ ನಮ್ಮೇ, ಏ ಗುರುವೇ ನಮ್ಮೇ, ಕರುನಾಡಿನ ಭೂಮಿ ಒಳಗ ಕೆತ್ತೂರ ಸಂಸ್ಥಾನವೋ, ಕೆತ್ತೂರ ಸಂಸ್ಥಾನವೋ, ಕಿತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕಿತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕಿತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕಿತ್ತೂರ ಸಂಸ್ಥಾನದೊಳಗೆ ಸಂಗೊಳ್ಳಿ ಎಂಬ ಗ್ರಾಮವೋ, ಗಂಡು ಮೆಟ್ಟಿದ ನಾಡಿನೊಳಗ ಹುಟ್ಟಿ ಬಂದನು ರಾಯಣ್ಣು, ಹುಟ್ಟಿ ಬಂದನು ರಾಯಣ್ಣು, ತಂದೆ ಭರಮಣ್ಣ ತಾಯ ಕೆಂಚ ಮನುದರದಲ್ಲೇ ಜನಿಸನು, ತಂದೆ ಭರಮಣ್ಣ ತಾಯ ಕೆಂಚ ಮನುದರದಲ್ಲೇ ಜನಿಸನು, ತಂದೆ ಭರಮಣ್ಣ ತಾಯ ಕೆಂಚ ಮನುದರದಲ್ಲೇ ಜನಿಸನು, ತಂದೆ ಭರಮಣ್ಣ ತಾಯ ಕೆಂಚ ಮನುದರದಲ್ಲೇ ಜನಿಸನು, ಬೆಳೆಯುವ ಸಿರಿ ಮೊಳಕೆಯಂತೆ ಬಾಲ್ಯದಲ್ಲಿ ವೀರನಾದನು, ಬಾಲ್ಯದಲ್ಲಿ ವೀರನಾದನು, ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯನು, ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯನು, ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯನು, ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯನು, ನಿತ್ಯ ಕಾಲದ ಕಿತ್ತೂರ ಸಂಸ್ಥಾನ ಕಾಯತ್ತಿದ್ದನು ರಾಯಣ್ಣು, ಕಾಯತ್ತಿದ್ದನು ರಾಯಣ್ಣು, ವೀರ ರಾಣಿಯ ಚನ್ನಮ್ಮ ತಾಯಿಗೆ ದತ್ತ ಪುತ್ರ ಎನಿಸನು, ವೀರ ರಾಣಿಯ ಚನ್ನಮ್ಮ ತಾಯಿ ದತ್ತ ಪುತ್ರ ಎನಿಸನು,